ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 1446 ಕರೆ ಮಾಡಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಕ್ತ ರಾಶನ್ ಸುನಿಶ್ಚಿತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ. ತಜ್ಞ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಹಸುಗಳಲ್ಲಿ ಕಂಡುಬರುವ ಬೆದೆಗೆ ಹಾಗೂ ಗರ್ಭಧಾರಣೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಪಶು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂಗೀತಾ ಜಾಧವ್ ಅವರಿಂದ ಮಾಹಿತಿ. ನಂತರ ಒಂದು ಕೃಷಿ ಹಾಡು ಕೇಳೋಣಂತ. ಮೊದಲಿಗೆ ಹಸುಗಳಲ್ಲಿ ಕಂಡುಬರುವ ಬೆದೆಗೆ ಹಾಗೂ ಗರ್ಭಧಾರಣೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಪಶು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂಗೀತಾ ಜಾಧವ್ ಅವರಿಂದ ಮಾಹಿತಿಯನ್ನ ಕೇಳೋಣಂತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಜಾಧವ್, ಪಶು ವಿಜ್ಞಾನಿ, ಪ್ರಾಣಿಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ, ವಿಜಯಪುರ. ಇವತ್ತು ನಾವು ಹಸುಗಳಲ್ಲಿ ಬೆದೆಗೆ ಹಾಗೂ ಗರ್ಭಧಾರಣೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಕುರಿತು ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ಹಸುಗಳಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲಾ ರೈತರಿಗೂ ಗೊತ್ತಿದೆ, ಈಗ ಜಾನುವಾರು ಸಾಕಾಣಿಕೆಯಲ್ಲಿ ಈಗ ಡೈರಿ ಅಂತ ಮಾಡುವಾಗ ಅಥವಾ ಹೈನುಗಾರಿಕೆ ಮಾಡುವಾಗ ಪ್ರಮುಖ ಸಮಸ್ಯೆ ಕಾಡುವುದಂದ್ರೆ ಏನಪ್ಪ ಅಂತಂದ್ರೆ, ನಮ್ಮ ಜಾನುವಾರುಗಳು ಸರಿಯಾದ ಟೈಮ್ಗೆ ಬೆದೆಗೆ ಬರ್ತಾ ಇಲ್ಲ, ಬೆದೆಗೆ ಬಂದ್ರೂ ಕೂಡ ಗರ್ಭಧಾರಣೆ ಆಗ್ತಾ ಇಲ್ಲ ಅನ್ನೋದು. ಇದು ಪ್ರತಿಯೊಬ್ಬರು ಅಂದ್ರೆ ಈಗ ಆಲ್ಮೋಸ್ಟ್ 5 ರೈತರಲ್ಲಿ 3 ರೈತರು ವ್ಯಕ್ತಪಡಿಸುವಂತ ಸಮಸ್ಯೆನೇ ಇದಾಗಿದೆ. ಅದಕ್ಕೆ ಈ ಬೆದೆಗೆ ಆಗಲಿ ಗರ್ಭಧಾರಣೆಗೆ ಆಗಲಿ ಸಮಸ್ಯೆಗಳನ್ನು ನೋಡಿದಾಗ ನಾವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ, ಮೊದಲನೆಯದಾಗಿ ಒಂದು ಹಸುವಿನಲ್ಲೇ ಕೆಲವೊಂದು ಅನುವಂಶಿಕ ಅಂದ್ರೆ ನಾವೇನಂತೀವಿ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಇದ್ದಾಗ, ಅಂದ್ರೆ ಹಸುವಿನ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗೂ ಕೂಡ ಈ ಸಮಸ್ಯೆಯನ್ನ ಎದುರಿಸ್ತೀವಿ. ಎರಡನೇದಾಗಿ ನಾವು ಹಾಕುವಂತ ಅಂದ್ರೆ ನಾವು ಏನು ಯೂಸ್ ಮಾಡ್ತೀವಲ್ಲ, ಏನಿದು AI ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇರ್ತೀವಿ ನಾವು ಜಾಸ್ತಿ. ಈಗೆಲ್ಲಾನು ಆಲ್ಮೋಸ್ಟ್ ಕೃತಕ ಗರ್ಭಧಾರಣೆಯನ್ನೇ ಮಾಡಿಸ್ತಾ ಇದ್ದಾರೆ. ಸೊ ಕೃತಕ ಗರ್ಭಧಾರಣೆ ಮಾಡಿಸುವಾಗ ಮಾಡುವಂತ ವ್ಯಕ್ತಿಯ ಒಂದು ನೈಪುಣ್ಯತೆ, ಅದರ ಜೊತೆಗೆ ಅದರಲ್ಲಿ ಯೂಸ್ ಮಾಡುವಂತಹ ನಾವು ಏನ್ ಸೆಮೆನ್ ಅಂತ ಹೇಳ್ತೀವಲ್ಲ, ಅದರದ್ದು ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಮೂರನೇದಾಗಿ ಕೆಲವೊಂದು ಗರ್ಭ ಧಾರಣೆ ಅಂದ್ರೆ ಗರ್ಭಕ್ಕೆ ಸಂಬಂಧಿಸಿದಂತಹ ಒಂದು ಕೆಲವೊಂದು ಕಾಯಿಲೆಗಳು ಕೂಡ ಇದಾವೆ. ಸೊ ಇವೆಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡಿದಾಗ ಮಾತ್ರ ನಾವು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿಯಬಹುದು. ಇನ್ನೊಂದೇನಂದ್ರೆ ಮೇನ್ ಅಂತಂದ್ರೆ, ನಾವು ರೈತರು ಯಾವ ರೀತಿ ನಾವು ಈ ಗರ್ಭಧಾರಣೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅವರೇ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಥವಾ ನಾವೇನಂತೀವಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಂತಂದ್ರೆ, ನಾವು ಸಾಕುತ್ತಿರುವಂತಹ ಕರುಗಳು ಅಂದ್ರೆ ನಾವೇನ್ ಹೇಳ್ತೀವಿ ಮಣಕ್ ಅಂತ ಏನ್ ಹೇಳ್ತೀವಲ್ಲ, ಆ ಮಣಕನ್ನ ನಾವು ಮಣಕ್ ಇರುವಾಗಲೇ ನಾವು ಯಾವ ರೀತಿ ಅದಕ್ಕೆ ಆಹಾರ ಕೊಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಸೊ ಆಹಾರದ ಮೇಲೇನು ಅದರದ ಗರ್ಭ ಇರತ್ತಲ್ಲ, ಗರ್ಭಾಶಯ, ಅದರ ಬೆಳವಣಿಗೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಏನಂತಂದ್ರೆ ಒಂದು ಸಮತೋಲನ ಆಹಾರ ಕೊಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ಸಮತೋಲನ ಆಹಾರದಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಈಗ ಹಸಿರ ಜಾಸ್ತಿ ಬೆಳೆಯುವಾಗ ಬರೇ ಹಸಿ ಮೇವನ್ನೇ ಜಾಸ್ತಿ ಕೊಡ್ತಿರ್ತೀವಿ. ಈಗ ಸಾಮಾನ್ಯವಾಗಿ ಎಲ್ಲಿ ನೋಡ್ತಿರಲ್ಲಿ ಏನ್ ಸಜ್ಜಿ ಹುಲ್ಲು ಅಥವಾ ಆನೆ ಹುಲ್ಲು ಅಂತ ಹೇಳ್ತೀವಲ್ಲ ನಾವು, ನೇಪಿಯರ್ ಗ್ರಾಸ್, ಅದು ಸ್ವಲ್ಪ ಜಾಸ್ತಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಬರೀ ಅದನ್ನ ಒಂದೇ ನಾವು ಹಸಿರು ಮೇವಿದ ಮೂಲವಾಗಿ ಉಪಯೋಗಿಸ್ತಾ ಇದೀವಿ. ಅದರ ಬದಲಿಗೆ ನಾವು ಏನ್ ಮಾಡಬೇಕು ಅಂತಂದ್ರೆ, ಬೇರೆ ಬೇರೆ ಮೇವಿನ ತಳಿಗಳನ್ನು ನಾವು ಬೆಳಿಬೇಕು. ಅದರಲ್ಲೂ ಈಗ ಏನ್ ಕುದುರೆ ಮೆಂತೆ ಅಂತ ಹೇಳ್ತೀವಿ, ಬೇಲಿ ಮೆಂತೆ ಅಂತ ಹೇಳ್ತೀವಿ, ಅಥವಾ ಇದು ನಾವು ಒಣ ಏನ್ ಕಣಕಿ ಅಂತ ಹೇಳ್ತೀವಲ್ಲ, ಒಣ ಕಣಕಿ ಆಗ್ಲಿ, ಮತ್ತ ಅದಕ್ಕೆ ಬೇಕಾಗಿರುವಂತಹ ಹಿಂಡಿ ಏನಂತೀವಿ, ಈಗ ನಾವು ಬಹಳ ಜನ ಏನ್ ಮಾಡ್ತಾರ, ಹತ್ತಿಕಾಳ ಹಿಂಡಿ ಬಹಳ ಯೂಸ್ ಮಾಡ್ತಾರೆ. ಯಾಕಂದ್ರೆ ಹಾಲು ಗಟ್ಟಿ ಅಕ್ಕವು ಅದಕ್ಕೆ ಹತ್ತಿಕಾಳು ಹಿಂಡಿ ಅಂತಾನೆ ಜನರಲ್ಲಿ ನಾನು ರೈತರ ಬಾಯಲ್ಲಿ ಕೇಳಿರುವಂತ ಒಂದು ಆನ್ಸರ್ ಅಂದ್ರೆ ಉತ್ತರ. ಅದರ ಬದಲಿಗೆ ನಾನು ಹೇಳ್ತೀನಿ, ಹತ್ತಿಕಾಳು ಹಿಂಡಿ ಸ್ವಲ್ಪ ಮಟ್ಟಿಗೆ ಕೊಟ್ಬಿಟ್ಟು ಬೇರೆ ಬೇರೆ ಈಗ ನೀವು ಕುಸುಬಿ ಹಿಂಡಿನೂ ಯೂಸ್ ಮಾಡಬಹುದು ಅಥವಾ ಶೇಂಗಾ ಹಿಂಡಿನೂ ಯೂಸ್ ಮಾಡಬಹುದು. ಇವೆಲ್ಲ ಒಂದು ಮಿಕ್ಸ್ಚರ್ ಇತ್ತಂದ್ರೆ ಅಷ್ಟೇ ನಾವು ಈ ಗರ್ಭಧಾರಣೆಯ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ನಾವು ಏನಂತಂದ್ರೆ ಬೆಳೆಯುವಂತಹ ಮೇವಿನಲ್ಲಿ ಅಥವಾ ನಾವು ಹಾಕುವಂತಹ ಮೇವಿನಲ್ಲಿ ಕೆಲವೊಂದು ಪ್ರಮುಖವಾದ ಖನಿಜ ಲವಣಾಂಶಗಳ ಕೊರತೆ ಇರುತ್ತೆ. ಸೊ ಅದರಗೋಸ್ಕರ ನಾ ಹಾಕುವಂತ ಆಹಾರದಲ್ಲಿ ಖನಿಜ ಲವಣಾಂಶಗಳ ಮಿಶ್ರಣ ಅಂದ್ರೆ ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಅವಕ್ಕೆ ಬೇಕಾಗುವಂಗೆ ಪ್ರಮಾಣದಲ್ಲಿ ಪ್ರತಿದಿನ ತಪ್ಪದೆ ಹಾಕಿದರೆ ಈ ಸಮಸ್ಯೆಯನ್ನು ಎಷ್ಟೋ ನೀವು ರೈತರ ಲೆವೆಲ್ನಲ್ಲೇ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಅದರ ಜೊತೆಗೆ ನಾವು ಕಟ್ಟುವಂತಹ ಕೊಟ್ಟಿಗೆ ವ್ಯವಸ್ಥೆ, ಯಾಕಂತಂದ್ರೆ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದನೂ ಕೂಡ ನಾವು ಈ ಗರ್ಭಧಾರಣೆ ಸಮಸ್ಯೆ ಆಗಲಿ ಬೆದೆಗೆ ಸಮಸ್ಯೆ ಆಗಲಿ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಕೊಟ್ಟಿಗೆ ನಿರ್ವಹಣೆಯನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾವ ರೀತಿ ಇರಬೇಕು ಅಂತಂದ್ರೆ ಈ ಬೆದೆಗೆ ಆಗಲಿ ಗರ್ಭಧಾರಣೆಗೆ ಸಮಸ್ಯೆಗಳು ಬರುವುದು ಜಾಸ್ತಿ ನಾವು ಬೇಸಿಗೆಯಲ್ಲಿ ಕಂಡ್ಕೋತೀವಿ. ಯಾಕಂದ್ರೆ ಇಲ್ಲಿ ನಮ್ಮ ಈಗ ಬಿಜಾಪುರ ಆಗ್ಲಿ ಗುಲ್ಬರ್ಗ ಆಗ್ಲಿ ನಾರ್ತ್ ಕರ್ನಾಟಕ ಹತ್ರ ಇಲ್ಲೇನಂದ್ರೆ ಟೆಂಪರೇಚರ್ ಜಾಸ್ತಿ ಅಂದ್ರೆ ಶಾಖ ಜಾಸ್ತಿ, ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಬಿಸಿಲಿನಲ್ಲಿನೂ ಅದನ್ನೂ ಒಂದು ಕಾರಣ ಈ ಬೆದೆಗೆ ಬರುವುದಾಗ್ಲಿ ಅಥವಾ ಗರ್ಭಧಾರಣೆ ಕಟ್ಟುವಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಅದಕ್ಕೇನಂತಂದ್ರೆ ಇರುವಂತ ಕೊಟ್ಟಿಗೆ ಸುತ್ತಮುತ್ತಲು ಗಿಡಗಳಿರಬೇಕು ಅಥವಾ ತಂಪಾದ ವಾತಾವರಣ ನಾವು ಆದಷ್ಟು ನಮ್ಮ ಕೊಟ್ಟಿಗೆಯಲ್ಲಿ ಸೃಷ್ಟಿ ಮಾಡಿದರೆ ಈ ಬೆದೆ ಸಮಸ್ಯೆಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಇನ್ನೊಂದು ಏನಂತಂದ್ರೆ ನಮ್ಮ ಈ ಜಾನುವಾರುಗಳಲ್ಲಿ ಒಂದ್ ಸತಿ ಬೆದೆ ಬಂದಿದೆ ಇಲ್ಲೋ ಅನ್ನೋದನ್ನು ಒಂದು ಸಮಸ್ಯೆನೆ. ಬಹಳಷ್ಟು ಜನರಲ್ಲಿ ಈಗ ಹಸುಗಳು ಅಂತಂದಾಗ ಬೆದೆ ಲಕ್ಷಣಗಳು ಆಲ್ಮೋಸ್ಟ್ ಕ್ಲಿಯರ್ ಆಗಿ ಇರತ್ತೆ, ನಮಗೆ ಗೊತ್ತಾಗತ್ತೆ ಬೆದೆ ಬಂದಿದೆಯೋ ಇಲ್ಲೋ ಅಂತೇಳಿ. ಅಂದ್ರೆ ಆ ಜಾನುವಾರು ಮೇಲಿಂದ ಮೇಲೆ ಕೂಗ್ತಾ ಇರತ್ತ ಅಥವಾ ಅಲ್ಲಿ ಅಂದ್ರೆ ಅದರ ಯೋನಿಯೊಳಗಿಂದ ಏನ ನಾವು ಕೊಬ್ಬರಿ ಎಣ್ಣೆ ಇರತ್ತಲ್ಲ ಆ ರೀತಿ ಅದರ ಎಕ್ಸ್ಕ್ರಿಷನ್ಸ್ ಅಂದ್ರೆ ಸಿಕ್ರಿಷನ್ಸ್ ಇರುತ್ತಲ್ಲ ಅದನ್ನು ನೋಡಿ ನಾವು ಬೆದೆ ಬರುತ್ತೆ ಅಂತ ಹೇಳಿ ನಾವು ತಿಳ್ಕೋಬಹುದು. ಬಟ್ ಎಮ್ಮೆಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಇದರಲ್ಲಿ ಬೆದೆಯನ್ನು ಗುರುತಿಸುವುದೇ ಒಂದು ಪ್ರಮುಖ ಸಮಸ್ಯೆ ನಾವು ಎಮ್ಮೆಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕೆ ಎಮ್ಮೆಗಳಲ್ಲಿ ಅಂತಂದ್ರೆ ಜಾಸ್ತಿ ರಾತ್ರಿ ಟೈಮ್ ಬೆದೆಗೆ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಮೇಲಿಂದ ಮೇಲೆ ಅದು ಮೂತ್ರ ವಿಸರ್ಜನೆ ಮಾಡುತ್ತಿರುತ್ತೆ. ಆಮೇಲೆ ಕೂಡುದು ಏಳೋದು ಈ ರೀತಿ ನಾವು ಲಕ್ಷಣಗಳನ್ನು ನಾವು ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ ನಾವು ಎಮ್ಮೆಗಳಲ್ಲಿನೂ ಕೂಡ ನಾವು ಬೆದೆಯ ಲಕ್ಷಣಗಳನ್ನ ಬೇಗನೆ ಗುರುತಿಸಿ ಅದಾದ ಬಳಿಕ ಬೆದೆ ಒಂದ್ಸತಿ ಲಕ್ಷಣಗಳನ್ನು ನೀವು ಕಂಡುಕೊಳ್ಳ ನಂತರ 12 ಗಂಟೆ ಒಳಗಡೆ ನಾವು ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಬೇಕು. ಅದೇನಾದ್ರೂ ಸ್ವಲ್ಪ ತಡವಾದ್ರೆ ಮತ್ತೆ ನೀವು ಯಾವುದೇ ರೀತಿ ಈಗ 12 ಗಂಟೆ ಆದ ನಂತರನೂ ಕೂಡ ನೀವು ಗರ್ಭಧಾರಣೆ ಮಾಡಿಸಕ್ ಕೃತಕ ಗರ್ಭಧಾರಣೆ ಮಾಡಿಸಿದಿರಿ ಅಂದ್ರೆ ಕೆಲವೊಂದು ಟೈಮಲ್ಲಿ ಏನಾಗತ್ತೆ ಅಂದ್ರೆ ಅದು ಸಕ್ಸಸ್ ರೇಟ್ ಕಡಿಮೆ ಆಗತ್ತೆ. ಆದಷ್ಟು ಲಕ್ಷಣ ಕಂಡ ತಕ್ಷಣ 12 ಗಂಟೆ ತಾಸುಗಳ ಒಳಗಡೆ ನಾವು ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಬೇಕು. ಎರಡನೇದಾಗಿ ಏನಾಗತ್ತಂತಂದ್ರೆ ಕೆಲವೊಂದು ನಾವೇನಂತೀವಿ ಅನುವಂಶಿಕ ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ. ಈಗ ನಾವು ಹಸುಗಳಂತ ನೋಡಿದಾಗ ನೀವೇನೀಗ ಕ್ರಾಸ್ ಬ್ರೆಡ್ ಅಂತ ಹೇಳ್ತೀರಿ ಅಥವಾ ನಾವೇನ ಜವಾರಿ ಹಸುಗಳಂತ ಹೇಳ್ತೀವಿ. ಕ್ರಾಸ್ ಬ್ರೆಡ್ ಹಸುಗಳಲ್ಲಿ ಫಸ್ಟ್ ಟೈಮ್ ಬೆದೆ ಕಾಣಿಸ್ಕೊಳ್ಳೋದು ಯೂಸ್ವಲಿ 18 ತಿಂಗಳಿಂದ 2 ವರ್ಷ. ಅದಾದ ಬಳಿಕ 2 ಅಥವಾ 3 ಬೆದೆಗಳನ್ನು ತಪ್ಪಿಸಿಬಿಟ್ಟು ಆಮೇಲೆ ನಾವು ಗರ್ಭಧಾರಣೆ ಮಾಡಿಸಬೇಕು. ಅದೇ ನೀವು ನಮ್ಮ ಜವಾರಿ ಹಸುಗಳಂತ ಹೇಳ್ತೀವಲ್ಲ, ಅವು ಸಹಜವಾಗಿ 3 ವರ್ಷ ಟೈಮ್ ತಗೊಳತ್ತೆ ಫಸ್ಟ್ ಬೆದೆಗೆ ಬರಕ್ಕೆ. ಒಂದು ಸಾಮಾನ್ಯವಾಗಿ 3 ವರ್ಷ ಟೈಮ್ ತಗೊಳತ್ತೆ. ಅದಾದ ನಂತರ ನಾವು ಅದಕ್ಕೆ ಗರ್ಭಧಾರಣೆ ಮತ್ತೆ ಏನೇ ಹೇಳ್ತೀನಿ ನಾನು, ಫಸ್ಟ್ ಯಾವಾಗ ಅದು ಬೆದೆ ಲಕ್ಷಣ ತೋರಿಸುತ್ತಲ್ಲ ಫಸ್ಟ್ ಟೈಮ್ 3 ಸರ್ತಿ ಆ ಬೆದೆಯನ್ನು ನಾವು ತಪ್ಪಿಸಬೇಕು. ಅದಾದ ನಂತರ 4ನೇ ಬೆದೆಗೆ ನಾವು ಕೃತಕ ಗರ್ಭಧಾರಣೆ ಮಾಡಿಸಬೇಕು. ಆದ್ರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಇದು ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗ ಈ ಕ್ರಾಸ್ ಬ್ರೆಡ್ ಅಲ್ಲಿನೇ ನಮಗೆ 3 ವರ್ಷದವರೆಗೂ ಒಂದೊಂದ್ಸತಿ ಅವು ಬೆದೆಗೆ ಬರ್ತಾ ಇರಲ್ಲ. ಅವಾಗ ನಾವೇನ್ ಮಾಡಬೇಕು, ಪಶು ವೈದ್ಯಾಧಿಕಾರಿಗಳನ್ನ ಕನ್ಸರ್ನ್ ಮಾಡಿಬಿಟ್ಟು ಟೆಸ್ಟ್ ಮಾಡಿ ಅದು ಏನ್ ಸ್ವಲ್ಪ ಪ್ರಾಬ್ಲಮ್ ಸರಿಯಾಗಿ ಗ್ರೋತ್ ಆಗಿದೆಯೋ ಇಲ್ಲೋ ಅಂದ್ರೆ ಗರ್ಭಾಶಯದ ಸರಿಯಾಗಿ ಬೆಳವಣಿಗೆ ಆಗಿದೆಯೋ ಇಲ್ಲೋ ಟೆಸ್ಟ್ ಮಾಡಿ ಆಗದೇ ಇದ್ರೆ ಅವರು ಕೆಲವೊಂದು ಏನಂದ್ರೆ ಕ್ರಮಗಳನ್ನ ಹೇಳ್ತಾರೆ. ಯಾವ ರೀತಿ ನಾವು ಆಹಾರವನ್ನು ಕೊಡಬೇಕು, ಯಾವ ರೀತಿ ಮೊಳಕೆ ಒಡಿಸಿದ ಕಾಳುಗಳನ್ನ ಹಾಕಬೇಕು, ಅದನ್ನೆಲ್ಲ ಹೇಳಿದಾಗ ಅದು ಇನ್ನು ಇಂಪ್ರೂವ್ಮೆಂಟ್ ಆಗಕ್ಕ ಸ್ವಲ್ಪ ಟೈಮ್ ತಗೊಳತ್ತೆ. ಇಲ್ಲ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಏನಾಗತ್ತೆ ಅಂದ್ರೆ ಅದು ಸರಿಯಾಗಿ ದಾರಿನೇ ಸರಿಯಾಗಿ ಇರಲ್ಲ. ಒಂದೊಂದ್ಸತಿ ಬೆದೆಗೆ ಬಂದ್ರೂ ಗರ್ಭ ಕಟ್ಟೋದನ್ನು ಒಂದು ದೊಡ್ಡ ಪ್ರಾಬ್ಲಮ್. ಯಾಕಂತಂದ್ರೆ ಜೆನೆಟಿಕ್ ಪ್ರಾಬ್ಲಮ್ ಹೇಳೋದು ನಾನು ಏನಂದ್ರೆ ಅದರಲ್ಲಿ ಅದು ಗರ್ಭಕೋಶದ ದಾರಿ ಸರಿಯಾಗಿ ಇರೋದಿಲ್ಲ. ಅಂತವನ್ನ ಏನ್ ಮಾಡ್ಬೇಕು ಅಂದ್ರೆ ಕೃತಕ ಗರ್ಭಧಾರಣೆ ಬದಲಿಗೆ ನಾವು ನ್ಯಾಚುರಲ್ ಸರ್ವಿಸ್ ಅಂದ್ರೆ ಏನಂತೀವಿ, ಕೋಣ ಅಥವಾ ಹೋರಿಗೆ ಬಿಟ್ಟು ನಾವು ಗರ್ಭಧಾರಣೆ ಮಾಡಿಸ್ಬೇಕಾಗತ್ತೆ. ಇದು ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನಾವು ಯಾವಾಗ ನಾವು ಪಶು ವೈದ್ಯಾಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅದು ಗರ್ಭಾಶಯದ ಚೆಕ್ ಮಾಡಿದಾಗ ಈ ಅಂಶಗಳು ಅರ್ಥ ಆಗತ್ತೆ. ಅಷ್ಟ ಆದಾಗ್ಯೂ ಒಂದೊಂದ್ ಸರ್ತಿ ಏನಾಗತ್ತಂದ್ರೆ ಕೆಲವೊಂದು ಗರ್ಭ ಕಟ್ಟುವುದಿಲ್ಲ. ಅಂತ ದನಗಳನ್ನಾಗ್ಲಿ ಅಥವಾ ನೀವು ಹಸುಗಳನ್ನಾಗ್ಲಿ ನಾವು ಮತ್ತೆ ಮುಂದಿನ ಪೀಳಿಗೆಗೆ ಯೂಸ್ ಮಾಡಬಾರದು. ಸೊ ಇದು ಒಂದು ಏನಂತಂದ್ರೆ ನಾವು ಮುಂಜಾಗ್ರತೆ ಕ್ರಮಗಳು ಅಥವಾ ತಡೆಗಟ್ಟುವ ಕ್ರಮಗಳು ಅಂತ ಏನ್ ಹೇಳ್ತೀವಿ ನಾವು. ಇದು ಗರ್ಭಕೋಶದ ಒಂದು ಏನು ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ, ಅದನ್ನು ಈ ರೀತಿನೂ ಕೂಡ ನಾವು ಮಾಡಬಹುದು. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ಆಹಾರದ ಬಹಳ ಇಂಪಾರ್ಟೆಂಟ್. ಆಹಾರ ನಿರ್ವಹಣೆ ನಮ್ಮ ಏನು ಕರು ಇದ್ದಾಗಿಂದನೇ ನಾವು ಅದನ್ನ ಸರಿಯಾದ ಆಹಾರ ಎಷ್ಟು ಬೇಕು, ಅದಕ್ಕೆ ಬೆಳವಣಿಗೆಗೆ ಎಷ್ಟು ಬೇಕು ಅಂತ ಅದು ಸರಿಯಾದ ಮತ್ತು ಕ್ವಾಲಿಟಿ ಆಹಾರವನ್ನು ಕೊಟ್ಟಾಗ ಮಾತ್ರ ನಾವು ಏನಿದು ಒಂದು ಇದು ಹೇಳ್ತೀವಿ ಏನಂದ್ರೆ ವರ್ಷಕ್ಕೆ ಒಂದು ಕರು ಅನ್ನೋ ಒಂದು ಏನು ಘೋಷವಾಕ್ಯವನ್ನು ಪಡಿಬೇಕು ಅಂತಂದ್ರೆ ಅದರ ತಕ್ಕಂಗೆ ಆಹಾರ ಮತ್ತು ನಿರ್ವಹಣಾ ಕ್ರಮಗಳು ಬಹಳ ಪ್ರಮುಖವಾದವು. ಹೀಗಾಗಿ ನಮ್ಮ ಹಸುಗಳಲ್ಲಿ ಬೆದೆ ಮತ್ತು ಗರ್ಭಧಾರಣೆ ಸಮಸ್ಯೆಯನ್ನು ಕಂಡುಕೋಬೇಕಾದಂದ್ರೆ ಅತಿ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ ನಾವು ಕೆಲವೊಂದು ದಾಖಲಾತಿಗಳನ್ನ ಮೇಂಟೈನ್ ಮಾಡಬೇಕು. ಅಂದ್ರೆ ನಂದು ಹಸು ಫಸ್ಟ್ ಟೈಮ್ ಯಾವಾಗ ಬೆದೆಗೆ ಬಂತು, ಬೆದೆಗೆ ಬಂದ ನಂತರ ಯಾವಾಗ ಕೃತಕ ಗರ್ಭಧಾರಣೆ ನಾವು ಮಾಡಿಸಿದೀವಿ ಅದು ಡೇಟ್ ಕೂಡ ನಮ್ಮ ಹತ್ರ ಆ ದಾಖಲಾತಿ ಇರಬೇಕು. ಹೀಗಾಗಿ ಮತ್ತೆ ಯಾವಾಗ ಅದು ಕರು ಹಾಕಿದೆ ಈ ರೀತಿ ನಾವು ದಾಖಲಾತಿಗಳನ್ನು ನಾವು ಮೇಂಟೈನ್ ಮಾಡಿದ್ರೆ ನಮ್ಮ ಡೈರಿಯಲ್ಲಿ ಇರುವಂತಹ ಅಥವಾ ನಮ್ಮ ಏನು ಕೊಟ್ಟಿಗೆಯಲ್ಲಿ ಇರುವಂತಹ ದನಗಳದ್ದು ಪ್ರತಿ ವರ್ಷ ನಮಗೆ ಕೆಲವೊಂದು ದಾಖಲಾತಿ ಅಂದ್ರೆ ನಮ್ಮ ದನಗಳಿಗೆ ನಾವು ಕರೆಕ್ಟ್ ಆಗಿ ಆಹಾರವನ್ನು ಕೊಡ್ತಾ ಇದೀವೋ ಇಲ್ವೋ ಅಥವಾ ನಾವು ಅದ್ರದ್ದು ಬೆದೆಗೆ ಕರೆಕ್ಟ್ ಆಗಿ ಟೈಮಲ್ಲಿ ಬರ್ತಾ ಇದೆಯೋ ಇಲ್ವೋ ಅಥವಾ ಬೆದೆಗೆ ಬಂದ ನಂತರ ಎಷ್ಟು ಟೈಮಲ್ಲಿ ಅದು ಕೃತಕ ಗರ್ಭಧಾರಣೆ ಅಥವಾ ಗರ್ಭಧಾರಣೆ ಆಗ್ತಾ ಇದೆ ಅನ್ನೋ ಒಂದು ನಮಗ ಏನಂತಂದ್ರೆ ವಿಷಯ ಅರಿತಾಗ ಅದಕ್ಕೆ ಬೇಕಾಗುವಂತಹ ಏನಾದ್ರೂ ನಾವು ಚೇಂಜಸ್ ಈಗ ಲೇಟ್ ಆಗ್ತಾ ಇದೆ ಬೆದೆಗೆ ಬರ್ತಾ ಇದೆ ಬಟ್ ಗರ್ಭಧಾರಣೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಯಿತು ಅಂತಂದ್ರೆ ಅದಕ್ಕೆ ನಾವು ಯಾವ ರೀತಿ ಕಂಟ್ರೋಲ್ ಅಥವಾ ನಾವು ಯಾವ ರೀತಿ ಚಿಕಿತ್ಸೆಗಳನ್ನು ಮಾಡಿಸಬಹುದು ಅಥವಾ ನಾವು ನಮ್ಮ ಕೊಡುವಂತ ಆಹಾರವನ್ನು ಯಾವ ರೀತಿ ಚೇಂಜಸ್ ಮಾಡ್ಕೋಬಹುದು ಇವೆಲ್ಲ ನಮಗೆ ಅರ್ಥ ಆಗುತ್ತೆ. ಸೊ ಹೀಗಾಗಿ ದಾಖಲಾತಿಗಳನ್ನ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವ್ ಏನ್ ಹೇಳ್ತೀವಿ ಒಂದು ವರ್ಷಕ್ಕೆ ಒಂದು ಕರು ಆಗ್ತಿದೆಯೋ ಇಲ್ಲೋ ಅಥವಾ ಒಂದೂವರೆ ವರ್ಷಕ್ಕೂ ಅಟ್ ಲೀಸ್ಟ್ ಒಂದು ಕರು ನಮ್ಮ ಇದರಲ್ಲಿ ಹುಡ್ತಾ ಇದೆಯೋ ಇಲ್ಲೋ ಆ ದಾಖಲಾತಿಗಳು ನಮ್ಗೆ ಅರ್ಥ ಆದಾಗ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಾವು ಮತ್ತೆ ಏನಾದ್ರೂ ಹೆಚ್ಚಿನ ಆಹಾರದ ಕ್ವಾಲಿಟಿಯನ್ನು ಇಂಪ್ರೂವ್ ಆಗ್ಲಿ ಅಥವಾ ನಮ್ಮ ದನಗಳಲ್ಲಿ ಅಂದ್ರೆ ನಮ್ದು ನಿರ್ವಹಣೆಯಲ್ಲಿ ವ್ಯವಸ್ಥೆಯಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ಅದನ್ನು ಕೂಡ ನಾವು ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಡಿಸೀಸಸ್ ಅಂದ್ರೆ ಕೆಲವೊಂದು ರೋಗಗಳು ಕೂಡ ಈ ಗರ್ಭಧಾರಣೆಗೆ ಅಥವಾ ಬೆದೆಗೆ ಸಂಬಂಧಿಸಿದಂತೆ ಕೆಲವೊಂದು ರೋಗಗಳಿಗೂ ಕಾರಣೀಭೂತ. ಈಗ ನೀವು ಜನರಲಿ ಕೇಳಿರ್ಬೋದು ಇದು ಕಾಲ್ಬ್ಯಾನಿ ಬೈಬ್ಯಾನಿ ಅಂತೇಳಿ ಮಾತಾಡ್ತೀವಿ ನಾವು, ಫುಟ್ ಅಂಡ್ ಮೌತ್ ಡಿಸೀಸ್. ಇದು ಬಂದು ಹೋದ ನಂತರ ಈಗ ಒಂದು ಹಸು ಇದೆ ಅದಕ್ಕೆ ಇದು FMD ಅಥವಾ ಕಾಲು ಬಾಯಿ ಬೇನೆ ಬಂದಿದೆ ಅಂತ ಆಯ್ತು ಅಂತಂದ್ರೆ ಅದಾದ ಬಳಿಕ ಅದು ಹುಷಾರಾಗತ್ತೆ ಅಂದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಆರಾಮಾಗತ್ತೆ ಎಲ್ಲ ಆಗತ್ತೆ. ಬಟ್ ಅದಾದ ನಂತರ ಅದರದ್ದು ಕೆಲವೊಂದು ಪರಿಣಾಮಗಳದಾವ. ಅದರಲ್ಲಿ ಪ್ರಮುಖ ಪರಿಣಾಮ ಅಂತಾನೆ ಇದು ಏನಂದ್ರೆ ಅಂತ ಹಸು ಒಂದ್ಸತಿ ಅದ ರೋಗಕ್ಕೆ ತುತ್ತಾದ ಹಸುವಲ್ಲಿ ಈ ಗರ್ಭಧಾರಣೆ ಸಮಸ್ಯೆಗಳಾಗ್ಲಿ ಬೆದೆಗೆ ಸಮಸ್ಯೆಗಳಾಗ್ಲಿ 100% ಬಂದೇ ಬರುತ್ತೆ. ಹೀಗಾಗಿ ಅಂತ ರೋಗಗಳನ್ನು ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಅವಕ್ಕೆ ವ್ಯಾಕ್ಸಿನೇಷನ್ ಅಂದ್ರೆ ಲಸಿಕೆಗಳನ್ನು ಹಾಕಿಸಬೇಕು. ಮತ್ತೆ ನಾ ಈಗಾಗಲೇ ಹೇಳಿದೆ ನಿಮಗೆ ಡಿವರ್ಮಿಂಗ್ ಅಂದ್ರೆ ಜಂತುನಾಶಕ ಔಷಧಿಗಳನ್ನು ನಾವು ಪ್ರತಿ 6 ತಿಂಗಳಿಗೊಮ್ಮೆ ನಮ್ಮ ಜಾನುವಾರುಗಳಿಗೆ ನೀಡಿದರೆ ಇಂಥ ಅನೇಕ ರೋಗಗಳು ಯಾವ ರೋಗಗಳು ಈ ಬೆದೆಗೆ ಆಗಲಿ ಗರ್ಭಧಾರಣೆಗೆ ಸಮಸ್ಯೆಯನ್ನು ಉಂಟು ಮಾಡ್ತಾವೋ ಅಂತ ರೋಗಗಳನ್ನು ನಾವು ತಡೆಗಟ್ಟುವಲ್ಲಿ ಯಶಸ್ವಿಯಾಗುತ್ತೇವೆ. ಸೊ ಇಷ್ಟು ಇದು ಬೇಸಿಕ್ ಮಾಹಿತಿ ಇರಲಿ. ಮತ್ತೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9481806777 9481806777. ಧನ್ಯವಾದಗಳು. ಇದುವರೆಗೆ ಹಸುಗಳಲ್ಲಿ ಕಂಡುಬರುವ ಬೆದೆಗೆ ಹಾಗೂ ಗರ್ಭಧಾರಣೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಪಶು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಂಗೀತಾ ಜಾಧವ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಬರ ಬರ ಎಂದೋ ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದೋ ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಅಡ್ಡಲಾಗಿ ಉಳುಮೆ ಮಾಡಬೇಕು, ಸಮಪಾತಳಿ ಬದುಗಳನ್ನು ಹಾಕಬೇಕು. ಇಳುಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಸಮಪಾತಳಿ ಬದುಗಳನ್ನು ಹಾಕಬೇಕು. ಮಣ್ಣು ಕಲ್ಲು ಬಳಸಿ ಬದು ಮಾಡಬೇಕು, ಮಣ್ಣು ಕಲ್ಲು ಬಳಸಿ ಬದು ಮಾಡಬೇಕು. ಬದುಗಳಿಗೆ ಹುಲ್ಲು ಕೂಡ ಹಚ್ಚಬೇಕು, ಬದುಗಳಿಗೆ ಹುಲ್ಲು ಕೂಡ ಹಚ್ಚಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಲಿಂಗಿಸಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಲಿಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ತಗ್ಗಿನಲ್ಲಿ ಹೊಂಡ ತೋಡಬೇಕು, ಮಳೆ ನೀರನ್ನು ಅದರಲ್ಲಿ ಹಿಡಿಯಬೇಕು. ಹೊಲದ ತಗ್ಗಿನಲ್ಲಿ ಹೊಂಡ ತೋಡಬೇಕು, ಮಳೆ ನೀರನ್ನು ಅದರಲ್ಲಿ ಹಿಡಿಯಬೇಕು. ಹೊಂಡದ ಸುತ್ತ ಹಣ್ಣು ಹೂವು ಬೆಳೆಯಬೇಕು, ಹೊಂಡದ ಸುತ್ತ ಹಣ್ಣು ಹೂವು ಬೆಳೆಯಬೇಕು. ಒಣಗಿದಾಗ ಬೆಳೆಗೆ ನೀರು ಹಾಕಬೇಕು, ಒಣಗಿದಾಗ ಬೆಳೆಗೆ ನೀರು ಹಾಕಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಹಾಕಬೇಕು ಹೊಂಡಕ್ಕೆ ಹೂಳು ಕಟ್ಟು ಮಾಡಬೇಕು, ಹೊಂಡದಿಂದ ಹೂಳು ಹೊರಕ್ಕೆ ಹಾಕಬೇಕು. ಮಾವು ಬೇವು ಹೊಂಗೆ ಗಿಡ ಹಚ್ಚಬೇಕು, ಮಾವು ಬೇವು ಹೊಂಗೆ ಗಿಡ ಹಚ್ಚಬೇಕು. ಪಾಳು ನೆಲದಲ್ಲಿ ಹಸಿರು ಉಕ್ಕಿಸಬೇಕು, ಪಾಳು ನೆಲದಲ್ಲಿ ಹಸಿರು ಉಕ್ಕಿಸಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರವನ್ನು ಎದುರಿಸಲು ಸಿದ್ಧ

ಕರುಣ ಸಾಗರ ಎಲ್ಲ ಕಡೆ ಗಾಯಿ ಸೈಯೋ ಭಾವ ಕರುಣ ಸಾಗರ ಎಲ್ಲ ಕಡೆ ಗಾಯಿ ಸೈಯೋ ಭಾವ ಕರುಣವು ನೀ ಮಾಡೋ ಸದ್ಗುರು ದೇವ ಕರುಣವು ನೀ ಮಾಡೋ. ಮಣಿಯಲ್ಲ ನೀತಿ ಮಾತಿನ ಮಾಲ ಪ್ರೀತಿಲೆ ಕೊರಳೋಳು ಧರಿಸುವ ಆತುರದಿಂದಲ್ಲಿ ಕಾಂತಲವಾಯಿಕವ ಆತುರದಿಂದಲ್ಲಿ ಕಾಂತಲವಾಯಿಕವ ನಾತನ ನಾಮವನ್ನು ಸ್ಮರಿಸುವ ಬಡವ ಕವೀರನ ಮಡದಿಯ ಲಾಲಿಸಿ ಬಿಡದೆ ಮಾಡಿದ ಉಪತಿ ಸೇವಾ ಗಂಡನು ಕುರುಡನು ಕುಂಟಲಾದರವಲೆ ಗಂಡನು ಕುರುಡನು ಕುಂಟಲಾದರವಲೆ ಕುಂಡ ಪ್ರಚಂಡನೆಂದು ತಿಳಿರವ ಹುಮ್ಮಲಾದರೇನು ವಂಚಿಸಬೇಡಾರಿ ನಡೆದವ್ವ ಹುಚ್ಚ ಗಂಡನ ಪಾದ ಅರ್ಚಿಸಿ ನಡಿದಳು ಹುಚ್ಚ ಗಂಡನ ಪಾದ ಅರ್ಚಿಸಿ ನಡಿದಳು ಪೂಜೆಯೇ ಮರಡ್ಡಿ ಮಲ್ಲಮ್ಮ ಮಲ್ಲಮ್ಮ ಅಲ್ಲರೇಡಿಯ ರೂಪ ಸುಂದರಿಲ್ಲದೆ ಕಂಡ ಚಂದನ ಸರಿ ಎಲ್ಲೂ ತಿಳಿರುವ ಮಂಡಲ ಪತಿಯನ್ನು ಕಂಡು ಮೋಗಿಸುವಂತ ಮಂಡಲ ಪತಿಯನ್ನು ಕಂಡು ಮೋಗಿಸುವಂತ ಬಂಡನಾರಿಯರಲ್ಲೂ ತುಳಿರುವ ತುಳಿರುವ ಜಯಸಿ ಗಂಡಲ ತಂದಳು ಪತಿವ್ರತ ಕಿತ್ತೂರ ಚೆನ್ನಮ್ಮ ಕಂಡಂತ ಮಾತಿನು ಖಂಡಿತ ಪೇಳುವೆ ಕಂಡಂತ ಮಾತಿನು ಖಂಡಿತ ಪೇಳುವೆ ಅಳಿಯರಿ ಮನಸ್ಸಿನ ದುರ್ಗುಣವ ಸಂದೇಹವಿಲ್ಲದೆ ಚೆಂದಾಗಿ ಪ್ರೀತಿಸಿ ಮುಂದಾಗಿ ಕೀರ್ತಿಯು ಪಡಿರುವ ಕೋಡಿ ಗಂಡನು ಎಲ್ಲೋ ಕೂಡಿ ಪರ ಪುರುಷರ ಕೋಡಿ ಗಂಡನು ಎಲ್ಲೋ ಕೂಡಿ ಪರ ಪುರುಷರ ಶೋಣ ಪತ್ರ ಬರೀಸುವಿರುವ ರೂಢಿಯೊಳಗೆ ಇದು ಮಾನಗೆಡಿಯ ಕೆಲಸ ರೂಢಿಯೊಳಗೆ ಇದು ಮಾನಗೆಡಿಯ ಕೆಲಸ ರೂಢಿರಿ ಒಳಗಿನ ದುರ್ಗುಣವ ಅಂತ ಭಾವದ ರೂಪ ಶಾಂತ ತತ್ವದ ಬೋಧ ಭ್ರಾಂತಿಯ ಬಲಿಯನ್ನು ಕಡಿರುವ ಶಾಂತದೊಳು ಕುಲಕುಂದ ಶಾಂತ ಭೀಮೇಶನ ಪ್ರಾಂತದೊಳು ಹುಲಗುಂದ ಶಾಂತ ನಿಮೇಶನ ಆತನ ವಾಹಿಕವು ಆಲಿಸಿದವು ಮಾತ ಮಣಿಯರಲ್ಲ ನೀತಿ ಮಾತಿನ ಮಲ ಪ್ರೀತಿಲೆ ಕೊರಳೋಳು ಧರಿಸವ ಆತುರದಿಂದಲಿ ಕಾಂತಲ ವಾಯಿಕವ ಆತುರದಿಂದಲಿ ಕಾಂತಲ ವಾಯಿಕವ ನಾಥನ ನಾಮವನ್ನು ಸರಿಸವ ಸ್ಮರಿಸವ ಬಡವ ಕವೀರನ ಮಡದಿಯ ಲಾಲಿಸಿ ಬಿಡದೆ ಮಾಡಿದಳು ಪತಿ ಸೇವಾ ಮಾತಮಣಿಯಲ ನೀತಿ ಮಾತಿನ ಮಲ ಪ್ರೀತಿಲೆ ಕೊರಳೋಳು ಧರಿಸುವ ಜನರಿಗೆ ಕಾಣಿಸದಂಥದು ಅನುದಿನ ಹರಿಬ್ರಹ್ಮಾದಿಗಳೆಲ್ಲ ಅನುದಿನ ಹರಿಬ್ರಹ್ಮಾದಿಗಳೆಲ್ಲ ಹೌದೌದನ ಬೇಕಂತದು ಅದು ಎಂತದು ಗಳಿಸಬೇಕೆಂತಾದು ಪರ ಜನರಿಗೆ ಕಾಣಿಸದಂತಾದು ಕೊಟ್ಟರೆ ತೀರಾದಂತಾದು ಕೊಟ್ಟರೆ ತೀರಾದಂತಾದು ಬಿಟ್ಟು ಹೊರಗೆ ಹೋಗದಂತಾದು ಅದು ಎಂತಾದು ಬಚ್ಚಿಟ್ಟ ಗಂಟಲ್ಲೆಲ್ಲ ಬಯಲೊಳಗೋಗದರೆ ಬಚ್ಚಿಟ್ಟ ಗಂಟಲ್ಲೆಲ್ಲ ಬಯಲೊಳಗೋಗದರೆ ಯಾರು ಮುಟ್ಟಬಾರದಂತಾದು ಅದು ಎಂತಾದು ನನವು ಗಳಿಸಬೇಕೆಂತಾದು ಪರ ಜನರಿಗೆ ಕಾಣಿಸದಂತಾದು ಕರ್ಮವು ಬಾರದಂತಾದು ಕರ್ಮವು ಬಾರದಂತಾದು ಒಳ್ಳೆ ಧರ್ಮ ತೋರಿಸುವುದು ಎಂತಾದು ಅದು ಎಂತಾದು ನಿರ್ಮಲವಾದ ಮನಸ್ಸಿಗೆ ದೇವ ನಿರ್ಮಲವಾದ ಮನಸ್ಸಿಗೆ ದೇವ ದಾನ ಧರ್ಮಕ್ಕೆ ಮೀರಾದಂತಾದು ಅದು ಎಂತಾದು ನಲವು ಗಳಿಸಬೇಕೆಂತಾದು ಪರ ಜನರಿಗೆ ಕಾಣಿಸದಂತಾದು ಮರೆಯವು ಬಾರದಂಥದು ಮರೆಯವು ಬಾರದಂಥದು ಒಳ್ಳೆ ಅರವಿನೊಳಗಿರುವಂತಾದು ಅದು ಎಂತಾದು ಗುರು ಬಸವನ ಘನ ಭಜಕರ ಕಣ್ಣಿಗೆ ಗುರು ಬಸವನ ಘನ ಭಜಕರ ಕಣ್ಣಿಗೆ